ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ರೈತ ಬಾಂಧವರಿಗೆಲ್ಲ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇನ್ನಿದೆ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ, ಕಾಳುಮೆಣಸಿನಲ್ಲಿ ಸುಧಾರಿತ ಬೇಸಾಯ ಕ್ರಮಗಳು. ಈ ಕುರಿತು ಶಿರಸಿ ತೋಟಗಾರಿಕಾ ಮಹಾವಿದ್ಯಾಲಯದ ವಿಜ್ಞಾನಿಗಳಾದಂತಹ ಡಾ ಮಹಾಂತೇಶ್ ಪಿಎಸ್ ಅವರೊಂದಿಗೆ ಸಂದರ್ಶನ. ಡಾಕ್ಟರ್ ಮಹಾಂತೇಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಕಾಳುಮೆಣಸು ಅಥವಾ ಕರಿಮೆಣಸು ಸಾಮಾನ್ಯವಾಗಿ ಸಂಬಾರ ರಾಜ ಅಂತ ಕರೆಸಿಕೊಂಡಂತಹ ಒಂದು ಬೆಳೆ ಇದು. ವಿಶೇಷವಾಗಿ ಅಡಿಕೆಯಲ್ಲಿ ಮಿಶ್ರ ಬೆಳೆಯಾಗಿ ಅಥವಾ ಸಂಗಾತಿ ಬೆಳೆಯಾಗಿ ಇದನ್ನ ಬೆಳೆಯುವಂತಹದ್ದು ವಾಡಿಕೆ ಇದೆ. ಜೊತೆಗೆ ಆಧಾರವಾಗಿ ತೆಂಗಿನ ಮರವನ್ನು ಕೂಡ ಬಳಕೆ ಮಾಡುವುದಿದೆ. ಇತ್ತೀಚೆಗೆ ರಬ್ಬರ್ ಬೆಳೆಯನ್ನು ಕೂಡ ಉಪಯೋಗಿಸುವಂತಹದ್ದನ್ನ ನಾವು ನೋಡ್ತಾ ಇದ್ದೀವಿ. ಈ ಕಾಳುಮೆಣಸು ಅಥವಾ ಕರಿಮೆಣಸಿನ ಒಂದು ಪ್ರಾಮುಖ್ಯತೆ ಏನು, ಹಾಗೂ ಇದಕ್ಕೆ ಸೂಕ್ತವಾದಂತಹ ಮಣ್ಣು ಮತ್ತು ಹವಾಗುಣ ಹೇಗಿರಬೇಕು ಅಂತ ಹೇಳ್ತೀರಿ? ಸರ್, ಕಾಳುಮೆಣಸು ಇದೇನಿದೆ ಸಾಂಬಾರು ಬೆಳೆಗಳ ರಾಜ ಅಂತ ಏನ್ ಕರಿತೀವಿ, ಅಥವಾ ಕಪ್ಪು ಹಣ್ಣು ಅಂತ ಏನ್ ಕರಿತೀವಿ, ಇದನ್ನ ಬರೀ ಕಾಳಿಗೋಸ್ಕರ ಮಾತ್ರವಲ್ಲದೆ ಇದರ ಇವಾಗ ನಾವು ಏನು ಕರೆಯನ್ನು ತಕೊಳ್ತೀವಿ ಅದನ್ನ ನಾವು ಔಷಧಿಗಾಗಿ ಕೂಡ ಉಪಯೋಗಿಸ್ತೀವಿ. ಸಾಂಬಾರ ಪದಾರ್ಥವಾಗಿ ಮಾತ್ರವಲ್ಲದೆ ಒಲಿಯೋರೆಜಿನ್ ಅಂತ ಏನು ಅಂಶವನ್ನು ಬೇರ್ಪಡಿಸಿ ಔಷಧಿಗಳ ತಯಾರಿಕೆಯಲ್ಲಿ ಹಾಗೂ ಸುಗಂಧ ದ್ರವ್ಯ ವಸ್ತುಗಳ ತಯಾರಿಕೆಯಲ್ಲೂ ಕೂಡ ನಾವು ಬಳಸೋದನ್ನು ಕಾಣ್ತೇವೆ. ಇದಕ್ಕೆ ಮಣ್ಣು ಮತ್ತು ಹವಾಗುಣ ಯಾವ ರೀತಿ ಇರಬೇಕು ಅಂದ್ರೆ, ಹವಾಗುಣ ತಂಪು ಉಷ್ಣತೆಯಿಂದ ಕೂಡಿರುವಂತಹ ಹವಾಗುಣ ಈ ಬೆಳೆಗೆ ಅವಶ್ಯಕತೆ. ಅಂದ್ರೆ ಯಾವ ರೀತಿ ಅಂದ್ರೆ, ಜಾಸ್ತಿ ಮಳೆ ಬೀಳುವ ವಾತಾವರಣ ಬೇಕು ಮತ್ತು ತಂಪು ವಾತಾವರಣ ಬೇಕು. ಮತ್ತೆ ಈಗ ಮಣ್ಣಿನಲ್ಲಿ ನೋಡೋದಾದ್ರೆ ವಿವಿಧ ಮಣ್ಣಿನಲ್ಲಿ ಕೂಡ ಬೆಳೆಯಬಹುದು. ಮಣ್ಣಿನ ರಸಸಾರ ಏನಿದೆ ಅದು 4.5-6 ರಸಸಾರ ಹೊಂದಿರುವಂತಹ ಜಂಬಿಟಿಗೆ ಮಣ್ಣಾಗಿರಬಹುದು ಅಥವಾ ಮರಳು ಮಿಶ್ರಿತ ಕೆಂಪು ಮಣ್ಣಾಗಿರಬಹುದು, ಈ ಮಣ್ಣಿನಲ್ಲಿ ಇದು ಚೆನ್ನಾಗಿ ಬರುತ್ತೆ. ಸಾಮಾನ್ಯವಾಗಿ ಆಧಾರ ಮರ ಹೇಗಿರಬೇಕು ಅಂತ, ಮೊದಲೆಲ್ಲ ಈ ಗ್ಲಿಡಿಸಿಡಿಯನ್ನು ಕೂಡ ಹಾಕೊಂಡು ನೆಡಬಹುದು ಅಥವಾ ಹೊಂಗಾರೆ ಗುಂಟ ಅಂತ ಹೇಳ್ತೀವಿ ಅದನ್ನು ಕೂಡ ಬಳಕೆ ಮಾಡುವುದಿದೆ. ಈ ಆಧಾರದ ಮರದ ಗುಣಲಕ್ಷಣಗಳು ಹೇಗಿರಬೇಕು ಈ ಕಾಳುಮೆಣಸಿಗೆ? ಈಗ ಕಾಳುಮೆಣಸು ಅಂದ್ರೆ ಇದು ಬಳ್ಳಿ ಆಗಿರೋದ್ರಿಂದ ಸರ್, ಇದು ಬೇರುಗಳು ಮೇಲೆ ಹಬ್ಬುತ್ತಾ ಹೋಗುತ್ತೆ. ಅದಕ್ಕೆ ಕ್ಲೀನ್ಸ್ ಆಗುವಂತದ್ದು ಅಂದ್ರೆ ಅದಕ್ಕೆ ಸಪೋರ್ಟಿವ್ ಆಗಿ ಅದು ಬೇರುಗಳು ಆ ಮರಕ್ಕೆ ಬಿಡಬೇಕು. ಅಂದ್ರೆ ಅಡಿಕೆ ಮರ ಸೂಕ್ತವಾದಂತದ್ದು. ಈಗ ಅಡಿಕೆ ಮರದಲ್ಲಿ ನಾವು ಬೆಳೆಸದಾದ್ರೂ ಕೂಡ ಈಗ 3-4 ಗಿಡ ಏನಿರುತ್ತೆ ಅದಕ್ಕೆ ಬೆಳೆಸಿದ್ರೆ ಅದು ಚೆನ್ನಾಗಿ ಬರೋದಿಲ್ಲ. ಯಾಕೆ ಅಂದ್ರೆ ಅದು ಹಸಿರಿರುತ್ತೆ, ಅಂದ್ರೆ ಬೇರುಗಳು ಕೂಡ ಸರಿಯಾಗಿ ಅದಕ್ಕೆ ಕಚ್ಕೊಳ್ಳೋದಿಲ್ಲ. ಹಾಗಾಗಿ 8-9 ಮೇಲ್ಪಟ್ಟ ಅಡಿಕೆ ಮರ ಏನಿರುತ್ತೆ ಅದನ್ನು ಬಳಸೋದು ಉತ್ತಮ ಸರ್. ಮತ್ತೆ ಈಗ ಗ್ಲಿಡಿಸಿಡಿಯಾ ಇದಕ್ಕೆಲ್ಲ ಇವಾಗ ಕಾಮನ್ ಆಗಿ ಬೆಳೆಸ್ತಾನು ಇದ್ದಾರೆ, ಅದು ಗ್ಲಿಡಿಸಿಡಿಯಾ ಆಧಾರ ಮರಗಳನ್ನು ಕೂಡ ಬಳಸಬಹುದು ಸರ್. ಇತ್ತೀಚಿನ ಬೆಳವಣಿಗೆ ಅಂತಂದ್ರೆ ಸಿಮೆಂಟಿನ ಕಂಬಗಳಲ್ಲಿಯೂ ಕೂಡ ಬೆಳಿಬಹುದು ಎನ್ನುವಂತ ಒಂದು ಪ್ರಯತ್ನ ಮಾಡಿದಂತಹ ರೈತರಿದ್ದಾರೆ, ಇದರಲ್ಲಿ ಸವಾಲುಗಳು ಏನೇನು? ಇದರಲ್ಲಿ ಸಿಮೆಂಟಿನ ಕಂಬಗಳಲ್ಲಿ ಈಗ ಬೆಳೆದಾದ್ರೆ ಈಗ ಕಾಳುಮೆಣಸಿಗೆ ಹಲವಾರು ತಳಿಗಳಿವೆ. ಒಂದಿಷ್ಟು ನೆರಳಿನ ಪ್ರದೇಶದಲ್ಲೂ ಕೂಡ ಬರುತ್ತೆ, ಒಂದಿಷ್ಟು ಓಪನ್ ಕಂಡೀಷನ್ ಅಲ್ಲಿ ಕೂಡ ಬರುತ್ತೆ. ಈಗ ಪೂರ್ತಿ ಈಗ ಸಿಮೆಂಟ್ ಕಂಬದಲ್ಲಿ ಬೆಳೆದಾದ್ರೆ ನಾವು ಓಪನ್ ಕಲ್ಟಿವೇಶನ್ ಅಲ್ಲೇ ಬೆಳಿಬೇಕಾಗುತ್ತೆ. ಆವಾಗ ಏನಾಗುತ್ತೆ, ಸೂರ್ಯನ ಬೆಳಕು ಜಾಸ್ತಿ ಬೆಳೆದ್ರಿಂದ ಗಿಡಗಳು ಒಣಗುವ ಸಮಸ್ಯೆ ಕೂಡ ಜಾಸ್ತಿ ಇದೆ. ಹೀಗೆ ಈ ಕಾಳುಮೆಣಸಿನಲ್ಲಿ ಇವಾಗ ಕಾಲುಮ್ನಾರ್ ಮೆಥಡ್ ಅಂತ ಪ್ರೊಪಗೇಷನ್, ಅದನ್ನು ಸ್ಟ್ರಕ್ಚರ್ಗೆ ಹಬ್ಬಿಸಿ ಬಿಡುವಂತಹ ಪದ್ಧತಿಯು ಕೂಡ ರೂಢಿಯಲ್ಲಿದೆ ಸರ್. ಸರ್, ಈಗ ವಿಶೇಷವಾಗಿ ಈ ಕಾಳುಮೆಣಸಿನಲ್ಲಿ ಲಭ್ಯ ಇರುವಂತಹ ಒಂದು ತಳಿಗಳು ಮತ್ತು ಅವುಗಳ ಒಂದು ವಿಶೇಷತೆಗಳು ಏನೇನು, ಬೇರೆ ಬೇರೆ ಪ್ರದೇಶಕ್ಕೆ ಸೂಕ್ತವಾದಂತಹ ತಳಿಗಳು ಯಾವ್ಯಾವು? ಸರ್, ಕಾಳುಮೆಣಸಿನಲ್ಲಿ ಹಲವಾರು ಅಭಿವೃದ್ಧಿಪಡಿಸಿದಂತಹ ತಳಿಗಳಿವೆ. ಒಂದೊಂದು ತಳಿಯು ಕೂಡ ಅದರದೇ ಆದಂತಹ ವಿಶಿಷ್ಟತೆಯನ್ನು ಹೊಂದಿದೆ. ಹಾಗಾಗಿ ನಾವು ಸೂಕ್ತವಾದ ತಳಿಗಳ ಆಯ್ಕೆಯನ್ನು ಮಾಡಿಕೊಳ್ಳುವುದು ಬಹು ಮುಖ್ಯ. ಈಗ ಹೆಚ್ಚಿಗೆ ನೆರಳಿರುವ ಪ್ರದೇಶಗಳಿಗೆ ನಮ್ಮ ಪನಿಯೂರ್ 2 ಮತ್ತೆ ಪನಿಯೂರ್ 5 ಅಂತ ಏನು ತಳಿಗಳಿವೆ ಇವು ಸೂಕ್ತವಾಗಿದೆ. ಕಡಿಮೆ ನೆರಳಿರುವ ಪ್ರದೇಶಗಳಿಗೆ ಪನಿಯೂರ್ 1 ಅಂತ ಏನು ತಳಿಯನ್ನು ಅಭಿವೃದ್ಧಿಪಡಿಸಿದ್ದಾರೆ, ಈ ತಳಿಯು ಸೂಕ್ತವಾಗಿದೆ. ಮತ್ತು ಈಗ ಕಾಳುಮೆಣಸಿನಲ್ಲಿ ಇವಾಗ ಬೇರೆ ತಳಿಗಳನ್ನು ನೋಡೋದಾದ್ರೆ ಶ್ರೀಕರ ಅಂತ ಇದೆ, ಶುಭಕರ ಅಂತ ಇದೆ, ಮತ್ತೆ ಪಂಚಮಿ ಇದೆ, ಪೌರ್ಣಮಿ ಇದೆ, ಹೀಗೆ ಹಲವಾರು ಅಭಿವೃದ್ಧಿಪಡಿಸಿದಂತಹ ತಳಿಗಳಿವೆ. ಅದರಲ್ಲಿ ಪೌರ್ಣಮಿ ಅಂತ ಏನ್ ತಳಿ ಇದೆ, ಇದು ಕಾಳುಮೆಣಸಿನಲ್ಲಿ ಬಾಧಿಸುವ ಜಂತು ರೋಗ ಸಮಸ್ಯೆ ಏನಿದೆ, ಬೇರು ಜಂತುಗಳ ಅಂತ ಏನ್ ಕರಿತೀವಿ, ಆ ಸಮಸ್ಯೆಗೆ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುವಂತಹ ಒಂದು ತಳಿಯಾಗಿದೆ. ಹೀಗೆ ಮುಖ್ಯವಾಗಿ ಕಾಳುಮೆಣಸಿನಲ್ಲಿ ಬರುವಂತಹ ರೋಗಗಳಲ್ಲಿ ಬಂದ್ರೆ ಶೀಘ್ರ ಸೊರಗು ರೋಗ ಅಥವಾ ಬುಡಕೊಳೆ ರೋಗ ಏನಂತ ಕರಿತೀವಿ, ಅದಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುವಂತಹ ತಳಿಯನ್ನು ನೋಡೋದಾದ್ರೆ ISR ಶಕ್ತಿ ಅಂತ ಒಂದು ತಳಿಯನ್ನು ಬಿಟ್ಟಿದ್ದಾರೆ, ಮತ್ತು ISR ತೇವಂ ಅಂತ ಏನು ತಳಿಯನ್ನು ಬಿಟ್ಟಿದ್ದಾರೆ, ಇದು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುವಂತಹ ಒಂದು ತಳಿಯಾಗಿದೆ. ಸಾಮಾನ್ಯವಾಗಿ ಕಟಿಂಗ್ಸ್ ಅಥವಾ ಒಂದು ಕಾಂಡವನ್ನು ಉಪಯೋಗಿಸಿಕೊಂಡು ಈ ಸಸ್ಯ ಅಭಿವೃದ್ಧಿಯನ್ನು ಮಾಡುವುದನ್ನು ನಾವು ನೋಡ್ತೀವಿ. ಒಂದು ಶೀಘ್ರ ಸಸ್ಯ ಅಭಿವೃದ್ಧಿ ಅಥವಾ ಹೆಚ್ಚಿನ ಸಂಖ್ಯೆಯಲ್ಲಿ ಗಿಡಗಳನ್ನು ನಾವು ಪೂರೈಸಬೇಕಿದ್ರೆ ಯಾವ ರೀತಿ ಸಸ್ಯ ಅಭಿವೃದ್ಧಿ ಕ್ರಮವನ್ನು ಅನುಸರಿಸಬೇಕು ಮತ್ತು ನಿರ್ವಹಣಾ ಕ್ರಮಗಳು ಹೇಗೆ?

ಪಂಚಳದ ಎಲಹೆ ಕಡಕೆ ಬೇಕೇ ಲತಮಂದಿರು ಬೇಕೆ ಗೊರೋತೀರೇ ಿರುಬೇಕೇ ಗರದೇಣ ಮಕ್ಕಳು ಅಮ್ಯಂಡ ಕೋಗೆ ಬರ ಅಮಿ ಕೂಡ ಪೋಯಿ ಸೈಲ ಅಮಿಯಂಡ ಮುರಸೋತೇ ಬರಿ ಮುರಸೋತೇ ಬಲಿ ಬಾರೆ ಬಾಳಂತಿ ಬಲದಿ ಬದಕಯ್ಯ ಮುಗಿ ಬಾರೆ ಬಲದಿ ಬದಕಯ್ಯ ಮುಗಿ ಬಾರೆ ಬಾಳಂತಿ ಕೈ ಮುಗದಿ ಕಾಯ ವಡೆ ಬಾರೆ ಬಾಳಂತಿ ಮಿಂದಲ್ಲಿ ನಿಳ್ಳೆ ಕೈ ಬಾಳೆ ಕೈ ಕಾಜಿ ಕೈ ಕರಿಯ ಮಣಿ ಬಾಳಂತಿ ವಲಾಡಿ ಮೀವ ಕರೆ ಕಡ ಕಬ್ಬೇಣ ಮೇಲೆ ರೋಲರ ಸೇಣ ಬಿರಸು ನಿರನಿ ಸಾಜ ಸಿರಿ ಗನಂದ ಬಿರಸು ನಿರ ಸಾಜ ಸಿರಿ ಗಂಧ ಬಾಳಂತಿ ಮಿಂದಲ್ಲೋರಿಯ ಕರೆ ಸೊಂಟ ಕೇಳೋರ ನೊರಗೆ ಜೇನೊಣಗೆ ದಗುಮ್ಮೋಗೈ ಬರದ ತುಂಬಿ ಮರದೇನಿ ಬೆಳಗ ಮುಂಚೆ ದೇ ಮಕಮಾರಿ ತಳಕಂಡಿ ಭಟ್ಟರ ಮನೆಗೆ ಮನಗೆ ನಡೆದಾಳೆ ಗೌರಮ್ಮ ಭಟ್ಟಾರಲ ಕೈಲೆ ಅನ ಬಂದೆ ಗೋಪಿ ಎನ ತಾನವಿಲ್ಲೆ ಕಂದನ ಕೈ ತೋಳು ಕೇಳಲು ಬಂದೆ ಶುಕ್ರರ ಗಳಗಿಲಿ ಹುಟ್ಟಿದ ಕಂದ ತಂಗಿಗೋ ತಾಯಿಗೂ ಬಾಗಿಯನೆ ತಂದ ಅಟ್ಟನ ಮಾತ ತಟ್ಟನೆ ಕೇಳಲೆ ತನ್ನ ಮನೆಗೆ ತಾನು ಬಂದಳೆ ಗೋಪಿ ಅಡ್ಡಗ ಏಣಿ ಚಾಚಳೆ ಗೋಪಿ ತೊಟ್ಲಂದ ನಾರ ತಗಿದಳೆ ಗೋಪಿ ತೊಟ್ಲಿಗೆ ಬಂದದ್ದು ಹನ್ನೆರಡು ನೇಣು ತೊಟ್ಲಿಗೆ ಬಂದದ್ದು ಹನ್ನೆರಡು ಒಲಗಿ ಸರ್ಪ ಭೋಜನದ ಹಾಸುಗಿ ಆಸೆ ಮೆಕ್ಕಿದ ಕೆಂಪೆ ತಲದಿಂಬಾತೆ ಗುಮ್ಮಗೈಲಂಬ ಕೀಲನ ಜಡಿಯ ಗೋಪಿ ಗಬ್ಬ ಗಪಳ ಹುಟ್ಟಿ ಅರಿಯೋ ಜೋಜನಂದಳೆ ಗೋಪಿ ಉರಿಯೋ ಜೋಜನಂದಳೆ ಗೋಪಿ ಪರಗೆ ಬಣ್ಣದ ಅಲಮಿತ್ರ ಕಣ್ಣೋಡಿ ಮಾಕದ ಕುದುರೋರಿ ಮಕದ ಕುದುರಿಯರಿ ಕಂಡೇನೋಪು ಮಾನಿಗೆ ಬೋಳ ನೋಡಿ ಮಾಕದ ಕೂದೋರಿ ಮಕದ ಕುದುರಿ ಎರಿ ಕಂಡೇ ನೋಪು ಮಾನಿಗೆ ಬೋಳ ದಾಸನು ಗಲದೆ ಕುದೋದರೆ ದಾಸನು ಗಲದೆ ಕುಸುಮಿಳಿದವೆ ಸಕಿಳಿದ ಮಾತು ಬಲ್ಲವಿಲಿ ಅಂದೇ ಬಲ್ಲ ಭಕ್ತಿ ಮನೆಗೋಗಿನೇ ಕುಂದುಳ ಪುಯ್ತಾಗ ತಗ ತಗಲೋದಿ ಬಟ್ಟಾರೆ ಅಳೆಯ ಮುರತಾನೇ ಪಾಪರು ಸಿಂಗಾರ ಮನಕೋದು ಸಿಂಗಾರು ಗಲದೆ ಕುಸೋದರೆ ಮಾತು ಬಲ್ಲವಿಲಿ ಅಂದೇ ಬಲ ದರ ಮಾಯಿ ಸರಳ ಮನಿ ಹೋಗಿ ಹೇಳಿದರೆ ತಗ ಮಾತು ಬಲ್ಲವಿಲಿ ಅಂದೇ ಬಲ್ಲ ಭಕ್ತ ಮಾನಿ ಹೋಗೆ ಭಟ್ಟರ ಮನೆಗೋಗಿ ನೋಡಿದರೆ ಕುಂದುಳ ಪುಯ್ತಾಗ ತಗಲೋದಿ ಭಟ್ಟರೆ ಅಳೆಯ ಮುರತಾನೇ ಸಿಂಗಾರ ಮನಕೋದು ಸಿಂಗಾರು ಗಲದೆ ಕುಸೋದರೆ ಸಿಂಗಾರು ಗಲದೆ ಕುಸುಮರೆ ಬಂದ ಮುಗಿಳಿದವೆ ಸಕಿಳಿದ ಮಾತು ಬಲ್ಲವಿಲಿ ಅಂದೇ ಬಲ ದರ ಮಾಯಿ ಮನೆಗೋಗಿದರೆ ಮುನ್ನುಳ ಕುಯ್ತಾಗ ತಗ ಮುನ್ನುಳ ಕುಯ್ತಾಗ ತಗದೋದಿ ಬಟ್ಟರೆ ಹೆಣ್ಣು ವಾಲ ಹೊರಗೆ ಮುಸಿ ಮನ ಮಾಡಲಿದೆ ಬಂದು ತಾಮೈನೇ ಪರಪ್ಪರೇ ತಡಬಾರದು ತೊಣ್ಣೇರು ಬಾವಿ ತೋಡಿ ನೀರು ಬಾವಿ ತೊಳೆಯ ನೆಟ್ಟಿ ಗಂದೆ ಉಳಿಯ ನಿಶ್ವಾಗದೆ ಬೆಳ ಕೊಳ ಕಡಗ ಮಾತಿನ ಕಡಗ ಜೊತೆ ಕಡಗ ಜೊತ್ತ ಮಾತಿನ ಬರಲೇ ಮತ್ತು